ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋ ಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಮೆಗಾ ಹರ್ಟ್ಸ್. ಈಗ ವೇಳೆ 5:30:25. ಆತ್ಮೀಯ ಕೇಳುಗರಿಗೆಲ್ಲ ನಂದಿನಿ ವೈಬಿ ಮಾಡುವ ನಮಸ್ಕಾರಗಳು. ಆಕಾಶವಾಣಿ ಭದ್ರಾವತಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಗಲಾಟೆ ಮದುವೆ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಎಂಎನ್ ವ್ಯಾಸರಾವ್, ಹಾಡಿದ್ದಾರೆ ಚಂದ್ರಿಕಾ ಗುರುರಾಜ್ ಮತ್ತು ರಮೇಶ್ ಚಂದ್ರ. ಕದ್ದು ಏನು ಮಾಡ್ತೀರಾ? ಪ್ರಣಯದಾತುರ ಉಕ್ಕಿ ಬಂದೈತೆ, ಎದೆ ಸೊಕ್ಕಿ ನಿಂತೈತೆ. ಅಣ್ಣಯ್ಯ ಕೊಡ್ತಾಳ ನಿಂಗೆ ಅತ್ಯ ಮಾರಿಯಮ್ಮ ಗಲಾಟೆ ಮದುವೆ ಚಿತ್ರದ ಗೀತೆಯನ್ನ ಕೇಳಿದ್ರಲ್ಲ ಸ್ನೇಹಿತರೆ. ಇನ್ನು ಮುಂದೆ ಕೇಳೋಣ ವಾಣಿ ಜಯರಾಮ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರಗಳಲ್ಲಿ ಮಲೆಯ ಮಾರುತ ಚಿತ್ರದ ಗೀತೆ. ಸಾಹಿತ್ಯವನ್ನ ಬರೆದಿದ್ದಾರೆ ಆರ್ ಎನ್ ಜಯಗೋಪಾಲ್. ನೀನು ಮಿಡಿದಿಹ ಸ್ವರ ತರಂಗದೆ ನಾನು ತೇಲಿದೆ ಬಂದೆ ಶೃಂಗಾರ ಶಿಲೆಯಂತೆ ಕಣ್ಣು ತುಂಬಿ ನಿಂದೆ ಅರಿಯದ ಸಂತೋಷ ನಿನ್ನಲ್ಲಿ ಕಂಡೆ ಅರಿಯದ ಸಂತೋಷ ನಿನ್ನಲ್ಲಿ ಕಂಡೆ ಜೀವನ ಸಂಗೀತ ನಿನ್ನಿಂದ ಕಂಡೆ ಅದರಲ್ಲಿ ನಾ ಕಂಡೆ ಹೊಸ ಪ್ರೇಮ ಪಾಠ ಬಿಳಿ ಮುಕ್ತ ಮಳೆಯಂತೆ ಈ ನಿನ್ನ ಮಾತು ಆಜೇನ ಸವಿಯಲ್ಲಿ ನಾ ಹೋದೆ ಸೋತು ಬಾಡಿದ ಗಿಡದಲ್ಲಿ ಹೊಸ ಜೀವ ತಂದೆ ಬಾಡಿದ ಗಿಡದಲ್ಲಿ ಹೊಸ ಜೀವ ತಂದೆ ಬಾಳಿನ ಕಥೆಯಲ್ಲಿ ಹೊಸ ಅರ್ಥ ಕಂಡೆ ತೀರ

ಕೆಲಸ, ಹಾಗ್ ನೋಡ್ಬೇಡ್ವೋ ಪ್ಲೀಸ್. ನಾನ್ ನೋಡೇ ನೋಡ್ತೀನಿ. ಪ್ಲೀಸ್ ಬೇಡ್ವೋ, ನಂಗೆ ನಾಚಿಕೆ ಆಗತ್ತೆ. ಮಾಯಾವಿ ನೀನಾಗಿ ನನ್ನನ್ನು ಸ್ಪಂದಿಸಿದೆ, ನಿನ್ನ ಒಂದು ನೋಟದಲ್ಲಿ ಹೃದಯ ಕಂಪಿಸಿದೆ, ನಿನ್ನ ಮದ್ದು ಮನಸ್ಸೆಂದ ಲವ್ ಮೀ, ಈ ಹಾಟಿಂದ ನಿನಗೊಂದು ಥ್ಯಾಂಕ್ ಯು ಕಣೆ. ನಡೆಯು ತೊದಲಿ ಮೌನವನ್ನು ಮುರಿದಿದೆ, ಕನಸು ಕದಲಿ ಹೃದಯ ಬಿರಿದು ಮುಡಿದಿದೆ, ಕಾಲ ಉರುಳಿ ಋತು ಉರುಳಿ ಚಲಿಸಿದೆ, ಪಂಚಭೂತ ಸಾಕ್ಷಿಯಾಗಿ ಹರಿಸಿದೆ. ಗೆಲುವ ದರೆಯೆಲ್ಲ ನಮದಾಗಿ, ನಾವು ಬಾಳೆಲ್ಲ ಜೊತೆಯಾಗಿ, ನಮ್ಮ ಈ ಪ್ರೀತಿ ಸ್ಥಿರವಾಗಿ ಬೆರೆಯುತ್ತ ನಗುತ್ತಲಿ ಜೊತೆಯಲ್ಲಿ ನಾವಿರುವ ಇರುವ ಅಡಿಕೆ ನನ್ನನ್ನು ಚೆಲುವೆ ತಂದವಳು ನೀನ, ಕನಬರಿಸೋ ಕನಸಲ್ಲಿ ಬರುವ ಆ ಹುಡುಗಿ ನೀನ. ಶಂಭು ಚಿತ್ರದ ಗೀತೆಯನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ರಂಗಿತ ರಂಗ ಚಿತ್ರದ ಗೀತೆ. ಹಾಡಿದ್ದಾರೆ ಮೋನಿಶಾ ಮತ್ತು ಗೋಕುಲ್ ಅಭಿಷೇಕ್ ಮತ್ತು ಸಂಗಡಿಗರು. ಸಾಗುತ್ತಿದೆ ಬೆಳಕಾಸರೆಯ ತೊರೆದು ಈ ಸಂಜೆಗೆ ಜಾರುತ್ತಿದೆ ಮರಳಲ್ಲಿ ಅರಿಯದ ಅಪರಿಚಿತ ಕೇಳೋಣ ವಿ ಹರಿಕೃಷ್ಣ ಸಂಗೀತ ನಿರ್ದೇಶನದ ಪ್ರೇಮಚಂದ್ರಮ ಚಿತ್ರದ ಗೀತೆ. ಮೂಡಿಬರುವ ಧ್ವನಿಗಳು ಶಮಿತಾ ಮತ್ತು ಹರೀಶ್ ರಾಘವೇಂದ್ರ. ಕಂಗಳು ಒಂದಾದವು ಇಂದು, ಕೈಗಳು ಒಂದಾದವು ಇಂದು. ಪ್ರೇಮಚಂದ್ರಮ ಚಿತ್ರದ ಗೀತೆಯನ್ನ ಕೇಳಿದಿರಿ. ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಚಂದನ್ ಶೆಟ್ಟಿ ಧ್ವನಿಯಲ್ಲಿ ಸೀಸರ್ ಚಿತ್ರದ ಗೀತೆ. ಹೋದಲ್ಲೆಲ್ಲ ಹೋದಲ್ಲೆಲ್ಲ ನೀ ಹಿಂದೆ ಬಂದಂತೆ ನೀನೇ ಬಂದು ಕಣ್ಮುಂದೆ ನಿಂತಂತೆ ಹೋದಲ್ಲೆಲ್ಲ ನೀ ಹಿಂದೆ ಬಂದಂತೆ ನೀನೇ ಬಂದು ಕಣ್ಮುಂದೆ ನಿಂತಂತೆ ಹೃದಯದ ಮಾತು ತುಟಿಯಲ್ಲಿ ಅವಿತು ದುಡಿದಿದೆ ನೋಡು ಪಿಸು ಮಾತು ಸಾವಿರ ಕನಸು ನಿನ್ನನೆ ಕುರಿತು ಬೆಲ್ಲನೆ ನೀಡಿದೆ ರುಜುವಾತು ನೂರಾರು ಕನಸನ್ನ ಅರ್ಥ ಮಾಡಿಕೊಂಡು ನಾನು ನಿನ್ನ ಮನಸ್ಸನ್ನ ಬಲವೇ ಬಲವೇ ಯು ಆರ್ ಇನ್ ಮೈ ಹಾರ್ಟ್ ಬೀಟ್ ಫೀಲ್ ಮೈ ಲವ್ ಬಲವೇ ನನ್ನಲ್ಲಿ ಇನ್ನು ನೀನಾಗಿ ಸೀಸರ್ ಚಿತ್ರದ ಗೀತೆಯನ್ನ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ. ಆತ್ಮೀಯ ಕೇಳುಗರೆ, ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋ ಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಮೆಗಾ ಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರ. ಕೇಳುಗರೆ ಗಮನಿಸಿ, ನಮ್ಮ ನಿಲಯದಿಂದ ಪ್ರತಿ ಬುಧವಾರ ಬೆಳಗ್ಗೆ 11 ಗಂಟೆಗೆ ನನ್ನ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ತಾವು ಕೂಡ ಪತ್ರದ ಮೂಲಕ ವಾಟ್ಸ್ಆಪ್ ಸಂಖ್ಯೆಗೆ ಮೆಸೇಜ್ ಕಳಿಸುವ ಮೂಲಕ ಅಥವಾ ಮೇಲ್ ಮೂಲಕ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ನಮಗೆ ಬರೆದು ಕಳಿಸಿ. ಪತ್ರದ ಮೂಲಕ ಬರೆದು ಕಳಿಸುವವರಿಗೆ ನಮ್ಮ ವಿಳಾಸ ಹೀಗಿದೆ: ನಿಲಯದ ನಿರ್ದೇಶಕರು, ನನ್ನ ಆಯ್ಕೆ ವಿಭಾಗ, ಜೆಪಿಎಸ್ ಕಾಲೋನಿ, ಆಕಾಶವಾಣಿ ಭದ್ರಾವತಿ. ವಾಟ್ಸ್ಆಪ್ ಮೂಲಕ ಆದರೆ ನಮ್ಮ ಸಂಖ್ಯೆ ಹೀಗಿದೆ: 9481572600. ಇಮೇಲ್ ವಿಳಾಸ airbdbt@gmail.com. ನನ್ನ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಬುಧವಾರ ಬೆಳಗ್ಗೆ 11 ಗಂಟೆಗೆ